ಇಲ್ಲಂತಂದ್ರೆ ನೀವು ತಗಡಿನ ಸೀಟ್ ಹಾಕಿರ್ಬೋದು, ಆ ರೀತಿ ಸಿಮೆಂಟ್ ಸೀಟ್ಗಳಾಗಿ ಎ ಸಿ ಸಿಮೆಂಟ್ ಸೀಟ್ ಅಂತದ್ರು ಕೂಡ ಹಾಕಿದ್ರು ಕೂಡ ಬೆಸ್ಟ್. ಆಮೇಲೆ ಅದು ಸಿಮೆಂಟ್ ಸೀಟ್ ಏನು ಎ ಸಿ ಹಾಕ್ತಿರ್ತಲ್ಲ, ಈ ಗೋಡೆ ಗಿಡಕ್ಕಿಂತ ಕೂಡ 3-3.5 ಅಡಿ ಹೊರಗಡೆ ಚಾಚಿರು, ಹೊರಗಡೆ ಬರಬೇಕು. ಯಾಕಂದ್ರೆ ನೇರ ಮಳೆ ಒಳಗಡೆ ಬರಂಗಿಲ್ಲ, ಅದು ಬಹಳ ಮುಖ್ಯ. ಆಮೇಲೆ ಈಗ ನಾವು ಕೋಳಿ ನಾವು ಒಂದು 4-5 ಮನೆಗಳನ್ನು ಕಟಿಸ್ತಿರ್ತೀವಿ, ಅದು ಕಮರ್ಷಿಯಲ್ ಲಾರ್ಜ್ ಉದ್ಯಮೆದಾರ ಪಕ್ಕದ ಕಟ್ಟಿಸಿ ಎಷ್ಟು ಡಿಸ್ಟೆನ್ಸ್ ಇರಬೇಕು ಅದು ಕೂಡ ಬಹಳ ಮುಖ್ಯ. ಈ ಒಂದು ಕೋಳಿ ಸಣ್ಣ ಕೋಳಿ ಮರಿಗಳಿಗೆ ದೊಡ್ಡ ಕೋಳಿ ಮರಿಗಳಿಗೆ ಮಿನಿಮಮ್ ಅಂತರ ಅಂತಂದ್ರೆ ಈ ಕನಿಷ್ಠಪ್ಪ ಅಂತಂದ್ರೆ 45 meters ಅಂತರ ಬೇಕಾಗುತ್ತೆ. ಆದ್ರೆ ಒಂದು ಕೋಳಿ ಮರಿಯದಿಂದ ಸರ್ವೆ ಸಾಮಾನ್ಯವಾಗಿ ಒಂದು ಕೋಳಿ ಮರಿಯಿಂದ ಇನ್ನೊಂದು ಕೋಳಿ ಮರಿಗೆ 15 meters ಅಂತರ ಬೇಕಾಗುತ್ತೆ, ಅದು ಬಹಳ ಮುಖ್ಯ. ಅದು ಆಮೇಲೆ ಈಗ ನಾವು ಕೋಳಿ ಮನೆಗಳನ್ನ ನಾವು ನೋಡಿದೀವಿ, ಆಮೇಲೆ ಒಂದು ಕೋಳಿ ಮನೆಗೆ ಸರ್ವೆ ಸಾಮಾನ್ಯವಾಗಿ 1 square feet ಜಾಗ ಬೇಕಾಗುತ್ತೆ. ಒಂದು ಕೋಳಿಗೆ 1 square feet ಬೇಕು, 1 square feet ಜಾಗ ಬೇಕು. ಈ ನಾವು ನೋಡ್ತಿರ್ತೀವಿ ಆಕಳದ ಎಮ್ಮೆದೆಲ್ಲ ಮೊದಲು 40-45 square feet, ಅದೇ ಟೈಪ್ ಕೋಳಿಗೆ ಎಷ್ಟು ಬೇಕಪ್ಪ ಅಂದ್ರೆ 1 square feet ಜಾಗ ಬೇಕಾಗುತ್ತೆ. ಅದೇ ಟೈಪ್ ಈಗ ಕೋಳಿ ಮನೆ ನೋಡಿದೀವಿ, ಈ ಕೋಳಿ ಆಕಾರ ಮತ್ತು ಗಾತ್ರ ನೋಡಿದ್ವಿ. ಆಮೇಲೆ ಉಷ್ಣತೆ ಬಹಳ ಮುಖ್ಯ ಅಲ್ಲಿ ಕೋಳಿ ಮನೆಯಲ್ಲಿ, ಉಷ್ಣತೆ ಆರ್ದ್ರತೆ ಅದು ಕೂಡ ಬಹಳ ಮುಖ್ಯ. ಯಾಕಂತಂದ್ರೆ ನಮ್ಮದೆಲ್ಲ ಟ್ರಾಪಿಕಲ್ ಕಂಟ್ರಿ ಇದು, ಏನಂದ್ರೆ ಉಷ್ಣವಲಯದ ಪ್ರದೇಶ, ಇಲ್ಲಿ ಟೆಂಪರೇಚರ್ ಜಾಸ್ತಿ, ಇಲ್ಲಿ ಕೋಳಿಗಳಿಗೆ ಬೆವರಿನ ಗ್ರಂಥಿ ಇರೋದಿಲ್ಲ. ನಮ್ಮದು ಈಗ ಬೆವರಿನ ಗ್ರಂಥಿ ಇರಲಾರ ಸಲುವಾಗಿ ಆ ಟೆಂಪರೇಚರ್ ಮೇಂಟೈನ್ ಮಾಡ್ಕೊಳಕ್ ಆಗೋದಿಲ್ಲ ಅವಕ್ಕೆ. ಅದಕ್ಕೆ ನಾವೇನ್ ಮಾಡ್ಬೇಕಾಗತ್ತ, ಏನಂತಾಗ್ಲಿ ಈ ಮನೆ ಒಳಗಡೆ ಆಯ್ತು ಹೊರಗಡೆ ಆಯ್ತು ಅದ್ರ ಮುಖಾಂತರ ನಾವು ಟೆಂಪರೇಚರ್ ನಾವು ರೆಡ್ಯೂಸ್ ಮಾಡ್ಕೋಬೇಕಾಗತ್ತ, ಹೆಚ್ಚು ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ಏನ್ ಮಾಡ್ಬೇಕಾಗತ್ತ, ಹೊರಗಡೆ ನಾವು ಟೆಂಪರೇಚರ್ ನಾವು ಜಾಸ್ತಿ ಕಡಿಮೆ ಮಾಡ್ಬೇಕಂದ್ರೆ ಹೊರಗಡೆ ನಾವು ಈ ಮೇಲ್ಛಾವಣಿ ಮೇಲೆ ಸುಣ್ಣ ಹಚ್ಚೋದಾಗಲಿ ಅಥವಾ ತೆಂಗಿನ ಗರಿಗಳನ್ನ ಹಾಕೋದಾಗಲಿ ಇಲ್ಲಪ್ಪಾ ಮನೆ ಮೇಳಗಡೆ ಭಾಗದಲ್ಲಿ ನೀರು ಚೆಲ್ಲೋದಾಗಲಿ ಅಂತವ್ರು ಮಾಡ್ಬೇಕಾಗತ್ತೆ. ಅಲ್ಲಿ ಆ ರೀತಿ ಅಂದ್ರೆ ಟೆಂಪರೇಚರ್ ರಿಡ್ಯೂಸ್ ಆಗುತ್ತೆ. ಮತ್ತೆ ಬೇಸಿಗೆ ಕಾಲದಲ್ಲಿದ್ದಾಗ ಒಳಗೆ ಟೆಂಪರೇಚರ್ ರಿಡ್ಯೂಸ್ ಮಾಡ್ಬೇಕಂದ್ರೆ ಎರಡು ಸೈಡಿಗೆ ಏನೋ ತಂತಿ ಜಾಲ್ರೇನ್ ಇರ್ತದೆ, ಅದಕ್ಕೇನು ಮಾಡ್ಬೇಕಾಗತ್ತೆ, ನಾವು ಈ ಗೋಣಿಚೀಲಗಳು ನೀರಿನಾಗತ್ತಿ ಒದ್ದೆ ಆದಂತಹ ಗೋಣಿಚೀಲಗಳನ್ನು ನಾವು ಈ ತಂತಿ ಜಾಲರಿಗೆ ಕಟ್ಟಬೇಕು. ಈ ರೀತಿ ಆಗೋದ್ರಿಂದ ಒಳಗಡೆ ಬರುವಂತಹ ಗಾಳಿ ಬಿಸಿ ಗಾಳಿ ಹೊರಗೆ ಬರಲ್ಲ, ತಂಪಾದ ಗಾಳಿ ಒಳಗಡೆ ಬರ್ತಿರ್ತದೆ. ಇಂಥವನ್ನೆಲ್ಲ ನಾವು ಮ್ಯಾನೇಜ್ಮೆಂಟ್ ಮಾಡ್ಬೇಕು. ಎಷ್ಟಿರ್ಬೇಕು ಉಷ್ಣತೆ ಒಂದು ಇದಕ್ಕಂತಂದ್ರೆ 100 degrees ಫ್ಯಾರನೈಟ್ಗಿಂತ ಹೆಚ್ಚಿರಬಾರದು. ಎಷ್ಟು ಸರ್ವೇ ಸಾಮಾನ್ಯ ಒಂದು 75-75 degrees ಫ್ಯಾರನೈಟ್ ಉಷ್ಣತೆ ಇರಬೇಕು ಒಂದು ಕೋಳಿ ಮನೆ ಒಳಗಡೆ. ಅಷ್ಟು ಮೇಂಟೈನ್ ಮಾಡ್ಬೇಕು. ಹೆಚ್ಚು ಉಷ್ಣತೆ ಇದ್ರೆ ಏನಾಗುತ್ತೆ ಅಂತ ನೀವು ಕೇಳ್ಬೋದು. ಒಂದು ಮೊಟ್ಟೆ ಉತ್ಪಾದನೆ ಕಡಿಮೆ ಆಗುತ್ತೆ, ಉಷ್ಣತೆ ಜಾಸ್ತಿ ಆದಂಗೆಲ್ಲ ಈ ಮೊಟ್ಟೆಯ ಕವಚ ಏನಿರ್ತದೆ ಶೆಲ್ ಅದು ಒಡೆದೋಗುತ್ತೆ. ಈ ರೀತಿಯಾಗಿ ಒಂದು ರೀತಿ ರೈತನಿಗೆ ಆರ್ಥಿಕವಾಗಿ ಲಾಸ್ ಆಗುತ್ತೆ. ನೆಕ್ಸ್ಟ್ ಅದು ಆರ್ದ್ರತೆ ಎಷ್ಟಿರ್ಬೇಕು, ಆರ್ದ್ರತೆ ಅಂದ್ರೆ ಹ್ಯುಮಿಡಿಟಿ ಅಂದ್ರೆ ಈ ಗಾಳಿಯಲ್ಲಿರುವಂತಹ ತೇವಾಂಶ, ಅದು ಮೀನಿಂಗ್ ಅದು ಆರ್ದ್ರತೆ ಅಂದ್ರೆ ಹೌದು ಎಷ್ಟಿರ್ಬೇಕಂದ್ರೆ 40-70% ಅದು ಜಾಸ್ತಿ ಆಯ್ತು ಅಂದ್ರೆ ಏನಾಗುತ್ತೆ, ಒಂದ್ ಏನಾಗುತ್ತೆ ಅಂದ್ರೆ ನಾವು ಲಿಟರ್ ಅಂತ ಏನು ಕರಿತಿರ್ತೀವಲ್ಲ ಹೌದು ಅದು ನಾವೇನು ಕೋಳಿ ಕೆಳಗಡೆ ನಾವೇನ್ ದಪ್ಪ ಸತ್ಯ ಪದ್ಧತಿ ಅಂತ ಕೆಳಗಡೆ ಹಾಕಿರ್ತೀವಲ್ಲ ಅದೇನಾಗುತ್ತೆ ಮೆತ್ತಗಾಗಿಬಿಡುತ್ತೆ. ಆ ಮೆತ್ತಗ ತೇವಾಂಶ ಜಾಸ್ತಿ ಆಗಂತ ಫಂಗಲ್ ಡಿಸೀಸಸ್ ಶಿಲೀಂಧ್ರದಿಂದ ಬರುವಂತ ರೋಗಗಳು ಜಾಸ್ತಿ ಆಗುತ್ತೆ, ಬೂಸ್ಟ್ ಬೆಳವಣಿಗೆ ಜಾಸ್ತಿ ಆಗುತ್ತೆ. ಅಂದ್ರೆ ಇಲ್ಲಿ ರೋಗ ರಜನಕ್ಕೆ ಮುಖ್ಯ ಕಾರಣ ಆಗುತ್ತೆ ಆರ್ದ್ರತೆ ಮತ್ತು ಉಷ್ಣತೆಯನ್ನ ನಾವು ಹೆಚ್ಚು ಕಡಿಮೆ ಮಾಡತಕ್ಕಂತ ಒಂದು ವ್ಯವಸ್ಥೆಯನ್ನ ಮಾಡ್ಕೋಬೇಕಾಗತ್ತೆ. ಹೌದು, ಜಾಸ್ತಿ ಇದ್ದಾಗ ಕಡಿಮೆ ಮಾಡಬೇಕು, ಕಡಿಮೆ ಇದ್ದಾಗ ಜಾಸ್ತಿ ಮಾಡಿಕೊಂಡು ಅದನ್ನ ಇದನ್ನು ಮೇಂಟೈನ್ ಮಾಡಿಕೊಂಡು ಅದು ಯಾವ ರೀತಿ ಗೊತ್ತು ಮಾಡ್ಕೋಬೇಕು. ಅದು ಉಷ್ಣತೆ ನಮ್ಮ ರೈತರಿಗೆ ಯಾರಿಗೆ ಗೊತ್ತಾಗಲ್ಲ, 50-75 ನಾವೇನು ಹೇಳಿಬಿಟ್ಟು ಥಿಯರಿಟಿಕಲಿ. ಒಳಗಡೆ ಏನ್ ಮಾಡ್ಬೇಕಾಗುತ್ತೆ, ಥರ್ಮೋಮೀಟರ್ ಹಾಕಬೇಕು. ಆ ಥರ್ಮೋಮೀಟರ್ ನಾವು ಹ್ಯುಮಿಡಿಟಿ ಮೇಂಟೈನ್ ಮಾಡೋದು, ಥರ್ಮೋಮೀಟರ್ ಒಳಗಡೆ ತನ್ನ ಕೋಳಿ ಶೆಡ್ ಮೇಲೆ ಹಾಕಬೇಕು ಅದ್ರ ಪ್ರಕಾರ ಅವ್ನು ಮೇಂಟೈನ್ ಮಾಡ್ಕೊಂತ ಹೋಗ್ಬೇಕು. ಸಪೋಸ್ ಅವನಿಗೆ ಏನಾದ್ರೂ ಒಳಗಡೆ ಒಳಗೆ ಎಂಟ್ರಿ ಆಗ ತಕ್ಷಣನೇ ಅಮೋನಿಕಲ್ ಸ್ಮೆಲ್, ಹೌದು ವಾಸನೆ ವಾಸನೆ ಜಾಸ್ತಿ ಬಂತಪ್ಪ ಅಂದ್ರೆ ವಿಂಡೋಸ್ಗಳನ್ನೆಲ್ಲ ತೆಗೆದು ಬಿಡಬೇಕು. ಅವಾಗ ಏನಾಗುತ್ತೆ ಅಮೋನಿಕಲ್ಸ್, ಅವಾಗ ಏನಾಗುತ್ತೆ ಕೋಳಿಗಳು ಉಸಿರಾಡುವಂತ ಸಮಸ್ಯೆ ಕೂಡ ಜಾಸ್ತಿ ಆಗಿರ್ತದೆ. ಅಂದ್ರೆ ನೀವಂದಂಗೆ ವೈಜ್ಞಾನಿಕವಾಗಿ ಎಲ್ಲ ಒಂದು ನಾವು ಅದನ್ನ ಅನುಸರಿಸಬೇಕಾಗುತ್ತೆ, ಅಂದಾಗ ಮಾತ್ರ ಅಲ್ಲಿ ಉತ್ಪಾದನೆ ಜಾಸ್ತಿ ಸಾಧ್ಯತೆ ಇದೆ. ಅವ್ನು ಕೋಳಿ ಒಂದು ಪ್ರಾಕ್ಟಿಕಲ್ ಆಗಿ ತನ್ನ ಒಳಗಡೆ ಬರೋದ ತಕ್ಷಣ ಏನಾಗುತ್ತೆ, ಹೌದು ಅಮೋನಿಕಲ್ ಸ್ಮೆಲ್ ಜಾಸ್ತಿ ಬಂತಂದ್ರೆ ಬೆಳಗ್ಗೆ ಬರೋ ತಕ್ಷಣ ಆಯ್ತು ಸಾಯಂಕಾಲ ಆಯ್ತು ಅವನು ಕಿಟಕಿಗಳನ್ನೆಲ್ಲ ತೆಗೆದು ಬಿಡ್ಬೇಕು ಗೋಣಿಚೀಲ ಮೇಲೆ. ಈಗ ಕೋಳಿ ಮನೆಯಲ್ಲಿ ಬೆಳಕು ಗಾಳಿ ಆಡ್ಲಿಕ್ಕೆ ಸಾಕಷ್ಟು ಕಿಟಕಿಗಳನ್ನ ಬಿಡ್ಬೇಕಂದ್ರೆ ಹೇಗೆ ನೀವು? ಹೌದು, ಸಾಕಷ್ಟು ಗಾಳಿ ಕಿಟಕಿಗಳು ಬೇಕಾಗತ್ತವ. ಇದು ಯಾರ ರೀತಿ ಇರ್ಬೇಕಂತಂದ್ರೆ ಆ ಜಾಲರಿ ಯಾರ ರೀತಿ ಇರ್ಬೇಕಂದ್ರೆ ಈ ಮರಿಗಳನ್ನ ನಾವೇನ್ ಸಾಕ್ತಾ ಇರ್ತೀವಿ ಅಂತ ಸಮಯದಲ್ಲಿ ಆ ಜಾಲರಿ ಜಾಸ್ತಿ ಬೇಕಾಗಂಗಿಲ್ಲ. 3/1 ಭಾಗದ್ದು ಗ್ವಾಡೆ ಇರ್ಬೇಕಾಗತ್ತ, ಆಮೇಲೆ ಉಳಿಕೆದ ಭಾಗ ಏನಿರ್ತ ತಂತಿ ಜಾಲರಿ ಇರ್ಬೇಕಾಗತ್ತೆ. ಆದ್ರೆ ಮೊಟ್ಟೆ ಸಾಕಾಣಿಕೆ ತಗೊಂಡ ಉಲ್ಟ ಅದು, ತಂತಿ ಜಾಲರಿ ಜಾಸ್ತಿ ಇರ್ಬೇಕಾಗತ್ತ, ಈ ಗ್ವಾಡೆ ಕಡಿಮೆ ಇರ್ಬೇಕಾಗತ್ತೆ. ಸರ್ವೇ ಸಾಮಾನ್ಯವಾಗಿ ರೈತರು ಏನ್ ಮಾಡಿರ್ತಾರೆ, ಗ್ವಾಡೆ ಒಂದೇ ಟೈಪನ್ನೇ ಕಟ್ಟಿಬಿಟ್ಟಿರ್ತಾರೆ. ಬಟ್ ಅವಾಗ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಈ ಗೋಣಚೀಲದ ಮೇಲೇನೆ ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದು ಕೂಡ ಪ್ರಾಫಿಟೇಬಲ್ ಎಕನಾಮಿ ಕ್ಯಾಲ್ಕುಲೇಷನ್ ಮಾಡಿದಾಗ ಅಂತ ಟೈಮ್ನಾಗ ನಾವೇನ್ ಮಾಡ್ಬೇಕಾಗತ್ತೆ, ರಾತ್ರಿ ಹೊತ್ತಿನಲ್ಲಿ ಹೋಗಬೇಕಾಯ್ತಂತಂದ್ರೆ ಶೀತ ಗಾಳಿ ಬರ್ತಿರ್ತದೆ, ಅವಾಗ ಏನ್ ಮಾಡುತ್ತೆ ಕರ್ಟೆನ್ಸ್ಗಳನ್ನೆಲ್ಲ ನಾವು ಗೋಣಚೀಲಗಳನ್ನ ಒದಿಸಿ ಕಂಪ್ಲೀಟ್ ಆಗಿ ನಾವು ಮತ್ತೆ ಹೊರಗಡೆ ಹೋಗ್ಬೇಕಾದ್ರೆ ನಾವೇನು ಗೇಟ್ ಹಾಕಿ ಕರ್ಟನ್ಗಳನ್ನೆಲ್ಲ ಕ್ಲೋಸ್ ಮಾಡಿ ಹೋಗ್ಬೇಕಾಗತ್ತೆ. ಬೆಳಗ್ಗೆ ಹೊತ್ತಿನಾಗ ಬರೋ ತಕ್ಷಣ ಅಮೋನಿಯ ಅಕ್ಯುಮುಲೇಷನ್ ಆಗಿರುತ್ತೆ, ಹಿಂಗಾಗಿ ಕಿಟಕಿ ಎಲ್ಲ ವಸ್ತುನ ತೆಗಿಬೇಕಾಗತ್ತೆ. ಬೆಳಗ್ಗೆ ಆರು ಗಂಟೆ ಏಳು ಗಂಟೆಗೆ ತೆಗಿಯಕ್ಕೆ ಹೋಗ್ಬಾರ್ದು. ಸೊ ಬಿಸಿಲು ಬಂದ ಮೇಲೆ ಎಂಟು ಒಂಬತ್ತು ಗಂಟೆಗೆ ನಾವು ತೆಗಿಬೇಕಾಗತ್ತೆ. ಈಗ ಕೋಳಿ ಸಾಕಾಣಿಕೆ ಪದ್ಧತಿ ನಾವು ಸಾಮಾನ್ಯವಾಗಿ ಮೊದಲೆಲ್ಲ ನೆಲದ ಮೇಲೆ ಸಾಕ್ತಾ ಇದ್ರು, ಇತ್ತೀಚೆಗೆ ಅಲ್ಲಿ ಜಾಲರಿಯಲ್ಲಿ ಸಾಕ್ತಾ ಇರ್ತಾರೆ, ತಂತಿ ಜಾಲರಿಯಲ್ಲಿ. ಈಗ ಇದರಲ್ಲಿ ವ್ಯತ್ಯಾಸಗಳೇನು, ಯಾಕೆ ಯಾವ ಪದ್ಧತಿ ಒಳ್ಳೇದಂತಿರ್ತಾವೆ ಕೋಳಿ ಸಾಕಾಣಿಕೆ ಪದ್ಧತಿಯಲ್ಲಿ? ಹೌದು, ಇದು ಕೂಡ ಒಳ್ಳೆಯ ಪ್ರಶ್ನೆನೇ ಕೇಳಿದ್ರಿ ನೀವು. ಒಂದು ಈ ಇದರಲ್ಲಿ ಹೇಳಿದ್ರಿ ನೀವು, ಆದರೆ ಮಾಂಸದ ಕೋಳಿ ಸಾಕಾಣಿಕೆ ಒಂದು ಮೊಟ್ಟೆ ಕೋಳಿ ಸಾಕಾಣಿಕೆ ಅಂತ. ಈ ಮಾಂಸದ ಕೋಳಿ ಸಾಕಾಣಿಕೆ ಏಳು ವಾರ ಹತ್ರ ಅಷ್ಟೇ ಮಾಡ್ತೀವಿ ನಾವು, ಆರರಿಂದ ಏಳು ವಾರ. ಮತ್ತೆ ಇದು ಮೊಟ್ಟೆ ಕೋಳಿ ಸಾಕಾಣಿಕೆ ಅನ್ನೋದಲ್ಲ, ಆದರೆ 18-20 ವಾರಕ್ಕೆ ಅದು ಮೊಟ್ಟೆ ಇಡೋಕೆ ಸ್ಟಾರ್ಟ್ ಮಾಡ್ತದೆ. ಅಪ್ ಟು 18 ವಾರ ಕೂಡ ಈ ದಪ್ಪ ಸತ್ಯ ಪದ್ಧತಿಯಲ್ಲಿ ನಾವು ಸಾಕ್ಬೋದು, ಅಂದರೆ ಈ ನೆಲದ ಕೆಳಗಡೆನೆ ನಾವು ಸಾಕ್ಬೋದು. ಡೈರೆಕ್ಟಾಗಿ ನೆಲದ ಮೇಲೆ ಬಿಟ್ಟರೆ ಕೋಳಿ ಸಾಕಂಗಿಲ್ಲ, ಮತ್ತೆ ಬದುಕನ್ನು ಬದುಕಂಗಿಲ್ಲ, ಮತ್ತೆ ಲೆಗ್ ವೀಕ್ನೆಸ್ ಅಂದರೆ ಈ ಕಾಲುಗಳಲ್ಲಿ ಕುಂಟತನ ಉಂಟಾಗುತ್ತೆ. ಈ ರೀತಿಯಾಗಿ ಏನು ಮಾಡಬೇಕಾಗತ್ತೆ, ಮೆತ್ತಗಿರ್ಬೇಕಂತಂದ್ರೆ ಈ ಭತ್ತದ ಒಟ್ಟಾಗಿರ್ಬೋದು, ಇಲ್ಲಪ್ಪ ಅಂದ್ರೆ ಮರದ ಒಟ್ಟಾಗಿರ್ಬೋದು, ಇಲ್ಲಪ್ಪ ಅಂದ್ರೆ ಪುಡಿ ಮಾಡಿದ ಕಬ್ಬಿಂದು ಪುಡಿ ಆಯಿತು, ಇಲ್ಲಾಂದ್ರೆ ಮೆಕ್ಕೆಜೋಳದ ಪುಡಿ ಆಯಿತು, ಇಲ್ಲಪ್ಪ ಅಂದ್ರೆ ಸಿಪ್ಪೆ ತೆಗೆದ ನೆಲಗಡ್ಲೆ, ಇಂಥವನ್ನೆಲ್ಲ ತಗೊಂಡು ಏನು ಮಾಡಬೇಕಾಗತ್ತೆ, ನಾವು ಸತ್ಯೆಯನ್ನು ನಾವು ರೆಡಿ ಮಾಡ್ಕೊ ಅಂದ್ರೆ ಲೀಟರ್ ನಾವು ರೆಡಿ ಮಾಡ್ಕೋಬೇಕಾಗತ್ತೆ. ಅದೆಷ್ಟು ಇರಬೇಕು ಹೈಟ್, ಅದು 4-6 ಅಂದ್ರೆ ಇಂಚಸ್ ಅಷ್ಟೇ ಇರಬೇಕಾಗತ್ತೆ. ಅದ್ರ ಮೇಲೆ ಏನ್ ಮಾಡಬೇಕಾಗತ್ತೆ, ನಾವು ಕೋಳಿಗಳನ್ನು ಬಿಡಬೇಕಾಗತ್ತೆ. ಅಂದ್ರೆ ನಿಮ್ ವಿಚಾರದಲ್ಲಿ ಯಾವುದು ಪದ್ಧತಿ ಒಳ್ಳೇದಂತೀರಿ ವೈಜ್ಞಾನಿಕವಾಗಿ ಅಂತಂದ್ರೆ, ಯಾವಾಗ ಮೊಟ್ಟೆ ಇಡಕ್ ಸ್ಟಾರ್ಟ್ ಮಾಡ್ತದ ಅಪ್ ಟು ಮೊಟ್ಟೆ ಇಡತನ ಅಂದ್ರೆ 18 ವಾರ ತನೂ ಕೂಡ ದಪ್ಪ ಸತ್ಯ ಪದ್ಧತಿಯಲ್ಲಿ ಸಾಕ್ಬೇಕು. ಅಂದ್ರೆ ಏನಂತಾರ, 0-8 ವಾರಗಳವರೆಗೆ ಮೊಟ್ಟೆ ಮರಿಗಳ ಪದ್ಧತಿ, 9 ವಾರದಿಂದ 18 ವಾರ ತನ ಬೆಳೆಯುವ ಹಂತದಲ್ಲಿರುವಂತಹ ಕೋಳಿಗಳು, 19 ವಾರ ಏನಾಗುತ್ತಲ್ಲ ಅದು ಅದೇನಿರುತ್ತೆ ಮೊಟ್ಟೆ ಇಡುವಂತ ಕೋಳಿಗಳು. ಈ ಅಪ್ ಟು ಈ 0-18 ಈಗ 18 ವಾರ ಮರಿಗಳದೂ ಮತ್ತೆ ಬೆಳೆಯುವಂತ ಹಂತದ ಕೋಳಿಗಳನ್ನ ಕೂಡ ಈ ದಪ್ಪ ಸತ್ಯದಲ್ಲಿ ಸಾಕ್ಬೋದು. ಈ ಮೊಟ್ಟೆ ಯಾವಾಗ ಇಡಕ್ ಸ್ಟಾರ್ಟ್ ಮಾಡ್ತಾವ, ಈಗ ನಾವು ನೆಲದ ಮೇಲೆ ಸಾಕಕ್ ಬರಂಗಿಲ್ಲ, ಬರೋದಿಲ್ಲ. ಯಾಕಂತಂದ್ರೆ ನಾವು ಒಂದು ಮೊಟ್ಟೆಗಳು ಕೆಳಗೆ ಬಿತ್ತಪ್ಪ ಅಂತ ಒಡೆದು ಹೋಗ್ತಿರ್ತಾವ. ಈಗ ಅಲ್ಲಿ ನಾವು ನೀರು ಚೆಲ್ತಿರ್ತದ, ಆಮೇಲೆ ಅದು ಮೊಟ್ಟೆದು ಕಲರ್ ಏನೋ ಚೇಂಜ್ ಆಗ್ತಿರ್ತದ, ಅಂದ್ರೆ ಡರ್ಟಿನೆಸ್. ಈ ಕಸ್ಟಮರ್ ಏನಾಡ್ತಾ ಲೈಕ್ ಮಾಡಂಗಿಲ್ಲ, ಅವನು ಯಾವತ್ತಿ ಸ್ವಚ್ಛ ಇರಬೇಕಾಗುತ್ತೆ. ಮತ್ತೆ ಚೆನ್ನಾಗಿದ್ರೆ ತಗೋತಾರೆ, ಚೆನ್ನಾಗಿದ್ರೆ ತಗಂತ, ಅದು ಹೊಲಸಾಗಿ ಬಿಡ್ತಂದ್ರೆ ಯಾರು ತಗೊಳ್ಳೋದಿಲ್ಲ, ಆ ಹೊಲಸಾಗದ್ ಜಾಸ್ತಿ ದಪ್ಪ ಸತ್ಯ ಪದ್ಧತಿಯಾಗ. ಹೌದೌದು, ಈ ರೀತಿಯಾಗಿ ಅದನ್ನ ಆಮೇಲೆ 5,000 ಈ ಮೊಟ್ಟೆ ಸಾಕಾಣಿಕೆ ಮಾಡೋರು ಎಷ್ಟು ಇರ್ತಾರೆ ಅಂದ್ರೆ ಇನ್ ಟರ್ಮ್ಸ್ ಆಫ್ ಲ್ಯಾಕ್ಸ್ ಆಗ್ತಿರ್ತಾರೆ. ಹೌದು, ನಾವೆಲ್ಲ ನೋಡ್ತಾ ಇರ್ತೀವಿ ಹೊಸಪೇಟೆಯಲ್ಲಿ, ಬಳ್ಳಾರಿಯಲ್ಲಿ, ಈಗ ಇವನ್ ರಾಯಚೂರಿನಲ್ಲಿ ಕೂಡ ಸಾಕಿದಾಗ ಬರೀ ನಾವು 10,000-5,000 ಸಾಕಿದ್ರೆ ಅನ್ನೋದು ಮೊಟ್ಟೆ ಕೋಳಿ ಸಾಕಾಣಿಕೆ ಲಾಭ ಆಗಂಗಿಲ್ಲ. ಆ ಇನ್ ಟರ್ಮ್ಸ್ ಆಫ್ ಲ್ಯಾಕ್ಸ್ ಹಾಕಿದಾಗ ಅಂತದನ್ನ ನಾವು ಇಲ್ಲಿ ಪಂಜರದಲ್ಲಿ ಸಾಕೋದೇ ಬಹಳ ಉತ್ತಮ. ಅದನ್ನ ಆ ಪಂಜರದಲ್ಲಿ ಸಾಕಿದಾಗ ಅದು ಇಕ್ಕಿ ಎಲ್ಲ ಕೆಳಗಡೆ ಬೀಳ್ತಿರ್ತದೆ, ಬಿದ್ದಾಗ ಏನಾಗುತ್ತೆ ಅದನ್ನ 6 ಮತ್ತೆ 1 ಇಕ್ಕಿ ನಾವು ಕಂಪ್ಲೀಟ್ ಆಗಿ ತೆಗೆದು ಅದನ್ನ ನಾವು ನಮ್ಮ ಹೊಲಗಳಿಗೆ ಕೂಡ ಹಾಕಬಹುದು, ನಾವು ಅದನ್ನು ಕೂಡ ಮಾರಾಟ ಮಾಡಬಹುದು ನಾವು. ಅಂದ್ರೆ ಇಲ್ಲಿ ಎರಡು ಪದ್ಧತಿ ಅಲ್ಲಿ ಅಂದ್ರೆ ನೀವು ಹೇಳಿದಂಗ ಡೀಪ್ ಲಿಟರ್ ಪದ್ಧತಿ ಅಥವಾ ಈ ನೆಲದ ಮೇಲೆ ಸಾಕ್ತಕ್ಕಂಥ ಪದ್ಧತಿ, ಪಂಜರದ ಪದ್ಧತಿ, ತನ್ನದೇ ಆದಂತ ನ್ಯೂನ್ಯತೆಗಳು ಮತ್ತು ಅನುಕೂಲಗಳು ಇದಾವೆ. ಇನ್ನ ಈ ಕೋಳಿ ಸಾಕಾಣಿಕೆಗೆ ಬಂದಾಗ ರೈತರಿಗೆ ಏನ್ ಹೇಳಿಕೆ ಇಷ್ಟಪಡ್ತೀರಿ? ಕೊನೆಯದಾಗಿ ಕೋಳಿ ಸಾಕಾಣಿಕೆಯನ್ನ ಮಾಡಬೇಕನ್ನುವಂತ ರೈತರು ಮುಖ್ಯವಾಗಿ ಏನೇನನ್ನು ಅವರಿಗೆ ಅನುಕೂಲತೆಗಳು ಏನೇನು ಇರಬೇಕಾಗತ್ತೆ, ಅರ್ಹತೆಗಳು ಅನುಕೂಲತೆಗಳು ರೈತರಿಗೆ, ಅವರು ಯಾವೊಂದು ಮುಂಚಿತವಾಗಿ ಮಾಹಿತಿಯನ್ನ ಪಡ್ಕೋಬೇಕು, ಸನ್ನದ್ಧರಾಗಬೇಕು ಕೋಳಿ ಸಾಕಾಣಿಕೆ? ಇದುವರೆಗೆ ಕೋಳಿ ಸಾಕಾಣಿಕೆಯ ಮಹತ್ವ ಮತ್ತು ಲಾಭದಾಯಕತೆ ಕುರಿತು ಡಾಕ್ಟರ್ ಮಂಜುನಾಥ್ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಸಂದರ್ಶಕರು ಡಾಕ್ಟರ್ ವಿಜಿ ಭಾವಲತಿ. ಅಗರ್ ಕೋಯಿ ಬಹುತ್ ಬಡಿ ಆಪದಾ ಆ ಗೈ ಔರ್ ಫಸಲ್ ಬರ್ಬಾದ್ ಹೋ ಗೈ ತೋ ಉಸ್ಕೋ ಬಿ ಬೀಮಾ ದೇನೆ ಕಿ ಯೋಜನಾ ಹಮ್ನೆ ಬನಾಯಿ. ಆವರಿಸುತ್ತಿದೆ ಸಮೃದ್ಧಿ ಪ್ರತಿ ಮನೆ ಮನೆ ಹಾಗೂ ಹಳ್ಳಿಗಳಲ್ಲಿ, ಆದರೂ ರೈತರು ಸುರಕ್ಷಿತ ಕೃಷಿಯ ಪ್ರತಿ ರಹದಾರಿಯಲ್ಲಿ. ಫಸಲ್ ಬೀಮಾ ಯೋಜನೆಯ 7 ಸಫಲತೆಯಲ್ಲಿ ಸರ್ಕಾರ ನನ್ನ ಬೆಂಬಲದಲ್ಲಿ, ನನ್ನ ಪಾಲಿಸಿ ನನ್ನ ಕೈಯಲ್ಲಿ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಮಹಾ ಅಭಿಯಾನ 15 March 2023 ರೈತರ ಬೆಳೆ ವಿಮೆ ಪಾಲಿಸಿ ಅವರ ಮನೆ ಬಾಗಿಲಿಗೆ ತಲುಪುವುದು. ಯೋಜನೆಯಡಿ ನೋಂದಣಿ ಮಾಡಿಕೊಳ್ಳುವ ವಿಧಾನ, ಕ್ಲೇಮ್ ಪ್ರಕ್ರಿಯೆ, ವಿಮೆಯ ಬಗ್ಗೆ ಯಾವುದೇ ಕುಂದುಕೊರತೆ ನಿವಾರಣೆ ಹಾಗೂ ಇನ್ನಿತರ ಮಾಹಿತಿಗಳನ್ನು ರೈತರ ತರಬೇತಿಗಾಗಿಯೇ ಆಯೋಜಿಸಿರುವ ಫಸಲ್ ಬಿಮಾ ಪಾಠಶಾಲೆಯಲ್ಲಿ ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 1800-1800-1551 ಸಂಖ್ಯೆಗೆ ಕರೆ ಮಾಡಿ. ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಣ್ಣಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ದಿನದ ಪೇಟೆ ಧಾರಣೆ ಈ ರೀತಿಯಾಗಿದೆ. ಮೊದಲಿಗೆ ರಾಯಚೂರು ಮಾರುಕಟ್ಟೆ. ಕಡಲೆಕಾಳು ಕನಿಷ್ಠ 4209 ರೂಪಾಯಿಗಳಿಂದ ಗರಿಷ್ಠ 4752 ರೂಪಾಯಿಗಳವರೆಗೆ. ಹತ್ತಿ ಹೈಬ್ರಿಡ್ 6700 ರೂಪಾಯಿಗಳಿಂದ 7700 ರೂಪಾಯಿಗಳವರೆಗೆ. ಅಲಸಂದೆ 6255 ರೂಪಾಯಿಗಳು. ಶೇಂಗಾ ಗುಂಗುರಿ 3815 ರೂಪಾಯಿಗಳಿಂದ 7289 ರೂಪಾಯಿಗಳವರೆಗೆ. ಬಿಳಿ ಜೋಳ 4556 ರೂಪಾಯಿಗಳಿಂದ 4629 ರೂಪಾಯಿಗಳವರೆಗೆ. ಕೆಂಪು ತೊಗರಿ ಕನಿಷ್ಠ 4353 ರೂಪಾಯಿಗಳಿಂದ ಗರಿಷ್ಠ 8265 ರೂಪಾಯಿಗಳವರೆಗೆ. ಸಿಂಧನೂರು ಮಾರುಕಟ್ಟೆ. ಭತ್ತದ RNR ಹೊಸದು ಕನಿಷ್ಠ 2200 ರೂಪಾಯಿಗಳಿಂದ ಗರಿಷ್ಠ 2380 ರೂಪಾಯಿಗಳವರೆಗೆ. ಭತ್ತ ಹೊಸ ಸೋನ ಮಸೂರೆ 1700 ರೂಪಾಯಿಗಳಿಂದ 2180 ರೂಪಾಯಿಗಳವರೆಗೆ. ಭತ್ತ ಹಳೆ ಸೋನ ಮಸೂರೆ ಕನಿಷ್ಠ 2400 ರೂಪಾಯಿಗಳಿಂದ ಗರಿಷ್ಠ 2666 ರೂಪಾಯಿಗಳವರೆಗೆ. ಲಿಂಕ್ಸ್ ಕುರು ಮಾರುಕಟ್ಟೆ. ಭತ್ತ ಸೋನ 2518 ರೂಪಾಯಿಗಳು. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ದಿನದ ಪೇಟೆ ಧಾರಣೆಯನ್ನ ಕೇಳಿದ್ರಿ. ಈಗ ಕೇಳಿ ನಮ್ಮ ಮುಂದಿನ ಕಾರ್ಯಕ್ರಮ. ಆಕಾಶವಾಣಿ ಮತದಾತ ಜಂಕ್ಷನ್, ಮತದಾರರ ಜಾಗೃತಿ ಸರಣಿ. ಒಕ್ಕೂಡಲು ಜನ ಓಟಿನೊಂದಿಗೆ ಓಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಕೇಳಿ ಮತದಾತ ಜಂಕ್ಷನ್. ನಮಸ್ಕಾರ ಎಲ್ಲರಿಗೂ. ನಿಮ್ಮೆಲ್ಲರ ನೆಚ್ಚಿನ ಮತದಾತ ಜಂಕ್ಷನ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇರು ಭಾರತಿ. ಅಲ್ಲ, ನೀನ್ ಹೇಗೆ ನೀನ್ ಒಬ್ಳೆ ಇದಕ್ಕೆ ಸ್ವಾಗತ ಕೊಡ್ತಾ ಇದೀಯಾ? ನನಗೂ ಸ್ವಲ್ಪ ಅವಕಾಶ ಬೇಡವಾ? ನಾವೇನ್ ಬೇರೆ ಬೇರೆಯ ಭಾರತ್, ಈ ಜಂಕ್ಷನ್ ನಮ್ಮೆಲ್ಲರದು ಆಗಿದೆ ತಾನೇ? ಅದೇನೋ ನಂಗೂ ಗೊತ್ತು, ಆದ್ರೂ ನಾನು ನಮಸ್ಕಾರ ಹೇಳ್ಬೇಕಲ್ವಾ? ಸ್ವಲ್ಪ ಇರೋ, ಸ್ವಾಗತಿಸ್ಬಿಡ್ತೀನಿ. ಧಾರಾಳವಾಗಿ. ಆಗ್ಲಿ ಗೆಳೆಯರೆ, ನಾನು ನಿಮ್ಮ ಭಾರತ್. ಮತದಾತ ಜಂಕ್ಷನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಭಾರತಿ, ಈಗ ಮುಂದಿನ ವಿಷಯಕ್ಕೆ ಹೋಗೋಣವಾ? ಅದಕ್ಕಾಗಿ ತಾನೇ ನಾವಿಲ್ಲಿಗೆ ಬಂದಿರೋದು. ಅದ್ ಸರಿ ಭಾರತ್, ನಮ್ಮ ಶ್ರೋತೃಗಳಿಗೆ ಇವತ್ತು ಯಾವ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇವೆ? ಕೇಳು. ನಮ್ಮ ದೇಶದ ಚುನಾವಣಾ ಪ್ರಕ್ರಿಯೆಯಲ್ಲಿ ಜನರಿಗೆ, ಅದರಲ್ಲೂ ಕೂಡ ವಿಶೇಷವಾಗಿ ದಿವ್ಯಾಂಗ ಮತದಾರರಿಗೆ, ಮತದಾನ ಕೇಂದ್ರಗಳಲ್ಲಿ ಯಾವುದೇ ಕಷ್ಟವಾಗದ ಹಾಗೆ ತಮ್ಮ ಮತವನ್ನ ಚಲಾಯಿಸೋದಕ್ಕೆ ಕಲ್ಪಿಸಿರುವಂತಹ ಸೌಲಭ್ಯಗಳ ಬಗ್ಗೆ ಇವತ್ತು ಚರ್ಚೆ ಮಾಡ್ತಾ ಇದೀವಿ. ಭಾರತ್, ನಿನ್ ಮಾತ್ ಕೇಳಿ ನಮ್ ಮನೆ ಪಕ್ಕ ಇರೋ 80 ಅಂಕಲ್ ನೆನಪಾಗ್ತಾ ಇದ್ದಾರೆ. ಇದುವರೆಗೂ ಅವರು ಒಂದ್ ಎಲೆಕ್ಷನ್ ನಲ್ಲೂ ಓಟ್ ಹಾಕೋದನ್ನ ಮಿಸ್ ಮಾಡಿಲ್ವಂತೆ, ಗೊತ್ತಾ? ಹೌದಾ? ವೋಟಿಂಗ್ ದಿನವಂತೂ ನಮ್ಮ ಇಡೀ ಏರಿಯಾದಲ್ಲಿ ಎಲ್ಲರಿಗಿಂತ ಮೊದಲು ಅವರೇ ಮೊದಲು ಹೊರಡೋದು. ಆದ್ರೆ ಇತ್ತೀಚೆಗೆ ಅವ್ರಿಗೆ ಓಡಾಡೋದಕ್ಕೆ ಕಷ್ಟ ಆಗಿದೆ. ಅವ್ರ ಮಗ ಅವರನ್ನ ಹೆಗಲ್ ಮೇಲೆ ಕೂರಿಸ್ಕೊಂಡು ಬೂತ್ ಗೆ ಕರ್ಕೊಂಡು ಹೋಗ್ಬೇಕಾಗತ್ತೆ. ಸರಿಯಾಗಿ ಹೇಳಿದೆ ಭಾರತಿ. ನನ್ನ ಪರಿಚಯದವರಲ್ಲೂ ಕೂಡ ಇಂತಹ ಕೆಲವರು ಹಿರಿಯರಿದ್ದಾರೆ. ಅವ್ರ ಮಕ್ಕಳು ಬೇರೆ ಬೇರೆ ಕಡೆ ಇದ್ದಾರಮ್ಮ. ಆದ್ರೆ ನಮ್ಮ ಚುನಾವಣಾ ಆಯೋಗದ ಹತ್ರ ಇಂತಹ ಸಮಸ್ಯೆಗಳಿಗೂ ಕೂಡ ಪರಿಹಾರ ಇದೆ ಗೊತ್ತೇನು? ಓ, ಈಗ ಅರ್ಥ ಆಯ್ತು. ವೋಟಿಂಗ್ ಬೂತ್ಗೆ ಬರೋದಕ್ಕೆ ಕಷ್ಟ ಆಗುವ ಹಿರಿಯರಿಗೆ, ನಡೆದಾಡೋದಕ್ಕೆ ಕಷ್ಟ ಪಡೋರ್ಗೆ ಮತದಾನ ಕೇಂದ್ರಗಳಲ್ಲಿ ಸಿಗಲಿರುವ ವಿಶೇಷ ಸೌಲಭ್ಯಗಳ ಬಗ್ಗೆ ಈ ಎಪಿಸೋಡ್ ನಲ್ಲಿ ತಿಳಿಸ್ಕೊಟ್ರೆ ಅವ್ರಿಗೆಲ್ಲ ಬಹಳ ಅನುಕೂಲ ಆಗತ್ತಲ್ವಾ? ಕರೆಕ್ಟ್ ಆಗಿ ಹೇಳಿದೆ ನೋಡು. ಇವತ್ತು ಇದೇ ವಿಷಯದ ಬಗ್ಗೆ ಚರ್ಚೆ ಆಗ್ತಾ ಇದೆ. ನೋಡಲಿ, ನಮ್ಮ ಎಲೆಕ್ಷನ್ ಅಂಕಲ್ ಇದಾರಲ್ಲ, ಅವ್ರು ಬಂದೇ ಬಿಟ್ರು. ನಮಸ್ತೆ ಅಂಕಲ್. ನಮಸ್ಕಾರ ಭಾರತ್. ನಮಸ್ಕಾರ ಭಾರತಿ, ಹೇಗಿದ್ದೀರಾ? ನಮಸ್ತೆ ಅಂಕಲ್, ಬಹಳ ದಿನ ಆದ್ಮೇಲೆ ನಿಮ್ ಭೇಟಿ ಆಗ್ತಾ ಇದೆ. ಇಷ್ಟ ದಿನ ಎಲ್ಲಿದ್ರಿ ಅಂಕಲ್? ಸ್ವಲ್ಪ ದಿನ ನಾನು ನಮ್ ಹಳ್ಳಿ ಕಡೆ ಹೋಗ್ಬಿಟ್ಟಿದ್ದೆ. ಭಾರತಿ, ನಮ್ದು ಬಹಳ ದೊಡ್ಡ ಅವಿಭಕ್ತ ಕುಟುಂಬ, ಅದು ಹಳ್ಳಿನಲ್ಲೇ ಇದೆ. ಅಲ್ಲಿಗೆ ಹೋದ್ರೆ ಏನ್ ಚೆನ್ನಾಗಿರುತ್ತೆ ಅಂತೀಯಾ? ಆ ತಾಜಾ ಗಾಳಿ, ಹೊಲ ಗದ್ದೆಗಳು, ಆ ಹಸಿರು, ಆಹಾ, ಮನಸ್ಸೆಲ್ಲ ಎಷ್ಟು ಉಲ್ಲಾಸ ಆಗತ್ತೆ ಗೊತ್ತಾ? ನಿಜ ಅಂಕಲ್, ನೀವ್ ಹೇಳಿದ್ದು ಅಪ್ಪಟ ಸತ್ಯ. ಈಗಂತೂ ನಮ್ಮ ಹಳ್ಳಿಗಳು ಕೂಡ ಮುಖ್ಯವಾಹಿನಿಗೆ ಸೇರ್ತಲೇ ಬಂದಿದಾವೆ. ಅಂದಹಾಗೆ ನಿಮ್ ಹಳ್ಳಿಲಿ ಎಲೆಕ್ಷನ್ ಹವಾ ಹೇಗಿದೆ ಅಂಕಲ್? ಎಲೆಕ್ಷನ್ ಹವಾ ಏನಪ್ಪ ಹಾಗಂದ್ರೆ? ಅಂದ್ರೆ ಹಳ್ಳಿ ಜನ ಎಲೆಕ್ಷನ್ ಮತ್ತು ಪ್ರಜಾಪ್ರಭುತ್ವದ ಬಗ್ಗೆ ಎಷ್ಟು ಜಾಗರೂಕರಾಗಿದ್ದಾರೆ ಅಂತ ಕೇಳಿದೆ. ಹಾಗ ಒಂದು ತಿಳ್ಕೋ, ಈ ಸಿಟಿ ಜನಕ್ಕಿಂತನೂ ಬಹಳ ಜಾಗೃತಿ ನಮ್ಮ ಈ ಹಳ್ಳಿ ಜನರಿಗಿದೆ ಅಂತಾನೆ ನಾವು ತಿಳ್ಕೋಬಹುದು. ಅರೆ, ಇದೇನ್ ಪ್ರಶ್ನೆ ನಿಂದು ಭಾರತ್? ಎಲೆಕ್ಷನ್ ಅಂಕಲ್ ಹಳ್ಳಿ ಅಂದ್ಮೇಲೆ ಅಲ್ಲಿನ ಜನ ಎಲೆಕ್ಷನ್ ಬಗ್ಗೆ ತಿಳುವಳಿಕೆ ಇಲ್ದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅದ್ ನಂಗೂ ಗೊತ್ತು ತಾಯಿ, ನಾನು ಸುಮ್ನೆ ಕೇಳಿದೆ ಅಷ್ಟೇ. के साथ है हम कल के नए निर्माण को निकले हैं घर से आज हम के साथ है हम के साथ है हम के साथ है हम अरे सिंह साहब हेगिद्दीरा ಇವತ್ ಯಾಕೋ ನೀವು ಬರೋದು ಲೇಟ್ ಆಯ್ತಲ್ಲ. ಲೇಟ್ ಆದ್ರೂ ಸಹ ನೀವು ತಪ್ಪಿಸದೆ ಪ್ರತಿದಿನ ಈ ಪಾರ್ಕಿನ ತಾಜಾ ಗಾಳಿಗಾಗಿ ವೀಲ್ ಚೇರ್ ನಲ್ಲಿ ಬರೋ ನಿಮ್ ಬಗ್ಗೆ ಬಹಳ ಹೆಮ್ಮೆ ಅನ್ಸತ್ತೆ. ನಮಸ್ಕಾರ ವರ್ಮಾಜಿ. ಅದೇನಾಯ್ತು ಅಂದ್ರೆ, ನಾನು ಹೊರಡೋ ಟೈಮ್ಗೆ ಸರಿಯಾಗಿ ಅಮೆರಿಕದಲ್ಲಿರೋ ನನ್ನ ಮಗ ಸೊಸೆ ಫೋನ್ ಮಾಡಿದ್ರು. ಅಲ್ಲಿ ಮೊಮ್ಮಗ ಇದಾನಲ್ಲ, ವಿಡಿಯೋ ಕಾಲ್ ನಲ್ಲಿ ತಾತ ಮೊಮ್ಮಗನ ಮಾತುಕತೆ ಆಯ್ತು, ಹಾಗಾಗಿ ಸ್ವಲ್ಪ ಲೇಟ್ ಆಯ್ತಷ್ಟೇನೆ. ಓ, ಹಾಗ ಮಗ ಸೊಸೆ ಎಲ್ಲ ಚೆನ್ನಾಗಿದ್ದಾರಾ? ಎಲ್ಲ ಚೆನ್ನಾಗಿದ್ದಾರೆ ವರ್ಮಾಜಿ. ಮುಂದಿನ ಭಾನುವಾರ ಇಲ್ಲಿ ವೋಟಿಂಗ್ ಇದೆಯಲ್ಲ, ಅದ್ರ ಬಗ್ಗೆ ಮಗ ವಿಚಾರಿಸ್ತಾ ಇದ್ದ. ನಿಮ್ ಆರೋಗ್ಯ ಸರಿಯಾಗಿಲ್ಲ, ಮಂಡಿ ನೋವು ಬೇರೆ ಇದೆ, ವೋಟ್ ಹಾಕಕ್ಕೆ ಹೋಗೋದು ಕಷ್ಟ ಆಗಲ್ವಾ, ಏನ್ ಮಾಡ್ತೀರಾ ಅಪ್ಪ ಅಂತ. ನೀವಂತೂ ಒಂದ್ಸಲನು ವೋಟ್ ಮಾಡೋದು ತಪ್ಪಿಸಿಲ್ಲ, ಈ ಸಲ ಹೇಗೆ ಅಂತ ಕೇಳ್ದ. ಮತ್ತೆ ಏನ್ ಹೇಳಿದ್ರಿ ಮಗನ್ಗೆ? ಅರೆ, ಮತ್ತೇನ್ ಹೇಳೋದು ಮಗನೇ, ವರ್ಮಾ ಅಂಕಲ್ ಅವರ ಗಾಡಿನಲ್ಲಿ ನಾನು ಆರಾಮವಾಗಿ ವೋಟಿಂಗ್ ಸೆಂಟರ್ಗೆ ಹೋಗ್ತೀನಿ. ಒಮ್ಮೆ ಬೂತ್ ತಲುಪಿದ ಕೂಡಲೇ ನನಗಿನ್ನೇನು ತೊಂದರೆ? ಬೂತ್ನ ಹೊರಗಡೆ ವೀಲ್ ಚೇರ್ ಇರುತ್ತೆ, ಒಳಗಡೆ ಕುಡಿಯೋದಕ್ಕೆ ತಣ್ಣಗಿನ ನೀರಿರುತ್ತೆ, ವಿಶ್ರಾಂತಿ ತೆಗೆದುಕೊಳ್ಳೋದಕ್ಕೆ ಕುರ್ಚಿ ಇರುತ್ತೆ, ನೀನು ತಲೆ ಕೆಡಿಸ್ಕೋಬೇಡ ಅಂದೆ. ಎಲೆಕ್ಷನ್ ಕಮಿಷನ್ ಅಂತೂ ಈಗ ವೋಟಿಂಗ್ ಸೆಂಟರ್ನಲ್ಲಿ ಬಹಳಷ್ಟು ಸೌಲಭ್ಯಗಳನ್ನು ಕಲ್ಪಿಸಿಕೊಟ್ಟಿದೆ ವರ್ಮಾಜಿ. ತುಂಬಾ ಚೆನ್ನಾಗಿ ಹೇಳಿದ್ರಿ ಸಿಂಗ್ ಸಾಬ್. ಈಗಂತೂ ಮತಗಟ್ಟೆಗಳಲ್ಲಿ ಯಾರಿಗೂ ಯಾವುದೇ ರೀತಿಯಲ್ಲಿ ಅನಾನುಕೂಲ ಆಗೋ ಮಾತೇ ಇಲ್ಲ ಬಿಡಿ. ಸರಿ, ಹಾಗಾದ್ರೆ ಪ್ರತಿ ಸಲ ಹೋಗೋ ಹಾಗೆ ಈ ಸಲ ನಾವಿಬ್ರು ಜೊತೆಗೆ ಹೋಗೋಣವಾ? ವೋಟ್ ಮಾಡಿ ಬರೋವಾಗ ಸೇವಲ್ ಲಾಲ್ನ ಶಾಪ್ನಲ್ಲಿ ಜಿಲೇಬಿ ಕಚೋರಿ ರುಚಿನೂ ನೋಡ್ಕೊಂಡು ಬರೋಣವಾ? ಹೋ, ಹಾಗೆ ಆಗ್ಲಿ. ಅಂದಾಗೆ ಇನ್ನೊಂದು ವಿಷಯ, ನನ್ ಮಗ ನಿಮ್ಗೆ ಅಡ್ವಾನ್ಸ್ ಆಗಿ ಥ್ಯಾಂಕ್ಸ್ ಹೇಳು ಅಂತ ಹೇಳಿದಾನೆ. ನಾನ್ ಬಿಡ್ತೀನಾ? ನಿನ್ನ ವರ್ಮಾ ಅಂಕಲ್ ನನಗೆ ಜಿಲೇಬಿ ಕಚೋರಿ ತಿನ್ಸಿದ ಮೇಲೆ ಥ್ಯಾಂಕ್ಸ್ ಹೇಳೋದು ಅಂತ ಅಂದೆ. ಈ ಸುಧೀರ್ ವರ್ಮಾ ಮತ್ತೆ ಹರಿದೇವ್ ಅವ್ರ ಮಾತು ಕೇಳಿ ನನಗೆ ನನ್ನ ಗೆಳೆಯರ ಗುಂಪು ನೆನಪಾಗ್ತಾ ಇದೆ. ಅಂಕಲ್, ನಮ್ಮ ಈ ಕಾರ್ಯಕ್ರಮ ಅದ್ ಹೇಗ್ ಜನಪ್ರಿಯವಾಗ್ತಾ ಇದೆ ನೋಡಿದ್ರ? ಅದರಲ್ಲೂ ನೀವು ನಮ್ಮ ಶ್ರೋತೃಗಳಿಗೆ ಕೊಡೋ ಮಾಹಿತಿಯ ಮೇಲೆ ಅವರಿಗೆ ಅದೆಷ್ಟು ನಂಬಿಕೆ ಇದೆ ಅಂತ ಹೇಳಿ, ಅದೆಷ್ಟು ಗಮನ ಇಟ್ಟು ನೀವು ಮಾತುಗಳನ್ನು ಕೇಳಿಸ್ಕೊಳ್ತಾರೆ. ಅಂಕಲ್, ಶ್ರೋತೃಗಳೇ, ನಿಮ್ಮ ಈ ಪ್ರೀತಿ ವಿಶ್ವಾಸಕ್ಕೆ ನಮ್ಮ ಇಡೀ ತಂಡದ ಪರವಾಗಿ ಅನೇಕ ಅನೇಕ ಧನ್ಯವಾದಗಳು. ಎಲೆಕ್ಷನ್ ಅಂಕಲ್, ಅಂದ್ಹಾಗೆ ಈ ಸಲ ದಿವ್ಯಾಂಗ ಮತದಾರರಿಗೆ ಅನುಕೂಲ ಆಗ್ಲಿ ಅಂತ ಒಂದು ಮೊಬೈಲ್ ಆಪ್ ಸಿದ್ಧ ಮಾಡಿದ್ದಾರೆ ಅಂತ ಕೇಳಿದ್ದೆ. ಹೌದು, ಸಿದ್ಧ ಮಾಡಿದ್ದಾರೆ. ಆದ್ರೆ ಈ ಬಗ್ಗೆ ನಾನ್ ಬೇಡ, ಕಲ್ಪನಾ ಸಾಕಷ್ಟು ವಿವರವಾಗಿ ತಿಳಿಸ್ಕೊಡ್ತಾಳೆ. ಅಂದ್ಹಾಗೆ ಎಲ್ಲಿ ಕಲ್ಪನಾ ಬಂದಂಗೆ ಇಲ್ಲ. ಓಹ್, ಬರ್ತಾ ಇದ್ದಾಳಲ್ಲ, ಬಾ ಅಮ್ಮ, ಬಾ ಕಲ್ಪನಾ. ಹೇಗಿದೀಯಮ್ಮ? ನಮಸ್ತೆ ಅಂಕಲ್, ಚೆನ್ನಾಗಿದ್ದೀನಿ. ನಮಸ್ತೆ ಭಾರತ್. ನಮಸ್ತೆ ಭಾರತಿ. ನಮಸ್ತೆ ಕಲ್ಪನಾ. ನಮಸ್ತೆ ಕಲ್ಪನಾ, ಹೇಗಿದ್ದೀರಿ ಎಲ್ರು? ಚೆನ್ನಾಗಿದ್ದೀವಮ್ಮ. ಎಲ್ಲ ಚೆನ್ನಾಗಿದ್ದೀವಿ ಕಣಮ್ಮ. ಯಾಕೋ ಇತ್ತೀಚೆಗೆ ತಾವು ಕಲ್ಪನಾ ತುಂಬಾ ಬ್ಯುಸಿ ಆಗ್ಬಿಟ್ರಿ ಅಂತ ಕಾಣಿಸುತ್ತೆ. ಅಣ್ಣ, ಪ್ರತಿದಿನ ಬದಲಾಗ್ತಾ ಇರೋ ಟೆಕ್ನಾಲಜಿ ಕಾಲ ಇದು. ಅದನ್ನ ತಾನು ಅರ್ಥ ಮಾಡ್ಕೊಂಡು ಬೇರೆಯವ್ರಿಗೂ ಅರ್ಥ ಮಾಡಿಸೋ ಜವಾಬ್ದಾರಿ ಹೊತ್ತವರು ಬ್ಯುಸಿಯಾಗಿ ಇರ್ತಾರಲ್ವೇ. ಕಲ್ಪನಾ, ಈ ಮೊಬೈಲ್ ಆಪ್ ಬಗ್ಗೆ ನಮ್ಮ ಶ್ರೋತೃಗಳಿಗೆ ತಿಳಿಸ್ಕೊಡ್ತೀಯಾ? ಖಂಡಿತ ಹೇಳ್ತೀನಿ ಭಾರತಿ. ಇದು ಸಕ್ಷಮ್ ECI ಆಪ್ ಅಂತ ಹೇಳಿ ನಮ್ಮ ಚುನಾವಣಾ ಆಯೋಗ ವಿಕಲಾಂಗ ಮತದಾರರಿಗಾಗಿನೇ ಸಿದ್ಧಪಡಿಸಿದೆ. ದಿವ್ಯಾಂಗರು ಹಾಗೆಯೇ ಹಿರಿಯ ನಾಗರಿಕರಿಗಾಗಿ ಮತಗಟ್ಟೆಗಳಲ್ಲಿ ಏನೇನ್ ಸೌಲಭ್ಯಗಳು ಕಲ್ಪಿಸಿರ್ತಾರೆ ಅದರ ಬಗ್ಗೆ ಇದರಲ್ಲಿ ಮಾಹಿತಿ ಸಿಗುತ್ತೆ. ಈ ಸೌಲಭ್ಯಗಳಿಂದಾಗಿ ನಮ್ಮ ದಿವ್ಯಾಂಗ ಮತ್ತೆ ಹಿರಿಯ ಮತದಾರರಿಗೆ ಬಹಳ ಅನುಕೂಲ ಆಗುತ್ತೆ ಅಲ್ವಾ ಭಾರತ್? ಖಂಡಿತ ಹೌದಮ್ಮ. PWD ಅಂದ್ರೆ ಪರ್ಸನ್ಸ್ ವಿತ್ ಡಿಸಬಿಲಿಟಿ, ಅಂದ್ರೆ ದಿವ್ಯಾಂಗ ಮತದಾರರಿಗೆ ಮತದಾನದ ಕೇಂದ್ರಗಳಲ್ಲಿ ಸಿಗೋ ಅನುಕೂಲಗಳು ಅಂತ ಹೇಳಿ ಅಲ್ವಾ. ಇದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸ್ಕೊಡ್ತೀರಾ ಅಂಕಲ್? ಓ ಖಂಡಿತ ತಿಳಿಸ್ಕೊಡ್ತೀನಿ. ನಮ್ಮ ಚುನಾವಣಾ ಆಯೋಗ ಈ ದಿವ್ಯಾಂಗ ಮತ್ತು ಹಿರಿಯ ನಾಗರಿಕರಿಗಾಗಿ ಮತದಾನ ಕೇಂದ್ರಗಳಲ್ಲಿ ಬಹಳಷ್ಟು ಅನುಕೂಲಗಳನ್ನು ಕಲ್ಪಿಸಿದೆ. ಈಗ ಯಾರಾದರೂ ದಿವ್ಯಾಂಗ ಮತದಾರರಿದ್ರೆ ಅಥವಾ 80 ವರ್ಷಕ್ಕೆ ಮೇಲ್ಪಟ್ಟ ಹಿರಿಯರಿದ್ರೆ, ಅವ್ರಿಗೇನಾದ್ರೂ ಮತಗಟ್ಟೆಗೆ ಬರೋದಕ್ಕೆ ಕಷ್ಟ ಆಗ್ತಾ ಇದ್ರೆ ಅವ್ರಿಗೋಸ್ಕರ ಸಾರಿಗೆ ವ್ಯವಸ್ಥೆಯನ್ನು ಮಾಡ್ತಾರೆ. ಅಂದರೆ ಈ ಪಿಕಪ್ ಆ್ಯಂಡ್ ಡ್ರಾಪ್ ಅಂತಾರಲ್ಲ, ಆ ವ್ಯವಸ್ಥೆಯನ್ನು ಮಾಡ್ತಾರೆ. ಜೊತೆಗೆ ಎಲ್ಲ ಮತಗಟ್ಟೆಗಳಲ್ಲಿ ರ್ಯಾಂಪ್ ಸಹ ಇರೋ ಹಾಗೆ ನೋಡ್ಕೊಳ್ಳಾಗತ್ತೆ. ಈ ಚಿಕ್ಕ ಮಕ್ಕಳನ್ನ ಏನಾದರೂ ಕರ್ಕೊಂಬಂದಿದ್ರೆ ಅವರನ್ನ ನೋಡ್ಕೊಳ್ಳೋಕ್ಕೂ ಸಹ ವ್ಯವಸ್ಥೆ ಮಾಡಲಾಗತ್ತೆ. ಅದೆಲ್ಲ ಸರಿ ಅಂಕಲ್, ಆದರೆ ಈ ಬೂತ್ನಲ್ಲಿ ಇಷ್ಟುಷ್ಟುದ್ದ ಕ್ಯೂ ಇರುತ್ತಲ್ಲ, ಇಂತಹ ಮತದಾರರಿಗೆ ಅದರಿಂದ ತೊಂದರೆ ಆಗಲ್ವೇನೋ? ಇಲ್ಲ ಭಾರತ್, ಇಂಥ ಮತದಾರರಿಗೆ ಬೂತ್ ನಲ್ಲಿರೋ ಅಧಿಕಾರಿಗಳು ಮೊದಲ ಆದ್ಯತೆ ನೀಡ್ತಾರೆ. ಓಹೋ. ಪ್ರತಿ ಬೂತ್ ನಲ್ಲಿ ಇವರಿಗೆ ಸಹಾಯ ಮಾಡೋದಕ್ಕಂತಾನೆ ಸ್ವಯಂ ಸೇವಕರು ಕೂಡ ಇರ್ತಾರೆ ಗೊತ್ತಾ. ದೃಷ್ಟಿಹೀನ ಮತದಾರರಿಗಾಗಿ ಇವಿಎಂ ನಲ್ಲಿ ಬ್ರೈಲ್ ಲಿಪಿ ಹಾಗೇನೆ ಸಂಖ್ಯೆಗಳನ್ನ ಅಳವಡಿಸಲಾಗಿರುತ್ತೆ. ಇಂಥವರಿಗೆ ವೋಟ್ ಮಾಡೋ ಬಗ್ಗೆ ತಿಳಿಸ್ಕೊಡೋದಕ್ಕೆ ಚಿಹ್ನೆಗಳಿರೋ ವಿಶೇಷವಾದ ಸಾಮಗ್ರಿ ವ್ಯವಸ್ಥೆ ಕೂಡ ಇರುತ್ತೆ. ಹಾಗೇನೆ ಅಲ್ಲಿರೋ ಮತಗಟ್ಟೆ ಅಧಿಕಾರಿ ಅವರಿಗೆ ಬ್ಯಾಲೆಟ್ ಶೀಟ್ ಕೊಟ್ಟು ವೋಟಿಂಗ್ ಬಗ್ಗೆ ಸಂಪೂರ್ಣ ತಿಳುವಳಿಕೆ ಮೂಡಿಸ್ತಾರೆ. ಹೌದು ಹೌದು. ಹಾಗೇನೆ ಸಕ್ಷಮ್ ECI ಆಪ್ ಡೌನ್ಲೋಡ್ ಮಾಡೋದನ್ನ ದಯವಿಟ್ಟು ನೀವೆಲ್ಲ ಮರೀಲೇಬೇಡಿ. ಹೌದು, ಸಕ್ಷಮ್ ECI ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೇಬೇಕು. ಭಾರತ್ ಭಾರತಿ, ಈಗ ಕಲ್ಪನಾ ಹೇಳಿದ್ದೆಲ್ಲ ತಿಳೀತಲ್ಲ? ಗೊತ್ತಾಯ್ತು ಅಂಕ. ಗೊತ್ತಾಯ್ತು. ಇಸಿನೇ ಪ್ರಚಾರ ಕಿಯಾ ಸಬ್ಕಾ ಹೋ ಸಮ್ಮಾನ್ ಜಿ, ವೀಲ್ ಚೇರ್ ಹೋಗಿ ರ್ಯಾಂಪ್ ಹೋಗಾ ಸೈನ್ ಲ್ಯಾಂಗ್ವೇಜ್ ಪ್ರಯೋಗ ಬಿ, ಅಲ್ನೋಡಿ ನಮ್ಮ ಸ್ಟುಡಿಯೋದ ಗಡಿಯಾರ ಈಗ ನಮ್ಮ ಶ್ರೋತೃಗಳಿಗೆ ಈ ವೇದಿಕೆಯನ್ನು ಬಿಟ್ಕೊಡೋ ಸಮಯ ಆಗ್ತಾ ಇದೆ ಅಂತ ಹೇಳಿ ಸಾರಿ ಸಾರಿ ಹೇಳ್ತಾ ಇದೆ. ಹಾಗಾದ್ರೆ ಈ ಸಲ ಅದೃಷ್ಟಶಾಲಿ ಶ್ರೋತೃ ಯಾರು ಬನ್ನಿ ಕೇಳೋಣ. ಮೈ ರೇಣು ಝಾ, ಗೃಹಿಣಿ ನೋಯ್ಡಾ. ಮೇರಾ ಮಾನನಾ ಹೈ ಕಿ ಲೋಕತಂತ್ರ ಕಿ ಖೂಬ್ಸೂರತಿ ಮತದಾನ ಹಿ ಹೈ, ಇಸ್ಸೆ ಸಶಕ್ತ ಔರ್ ಮನಚಾಹಿ ಸರ್ಕಾರ ಬನ್ತಿ ಹೈ. ಹಮೇ ಮಜಬೂತ್ ರಾಷ್ಟ್ರ ವ ಮಜಬೂತ್ ಲೋಕತಂತ್ರ ಕೆ ಲಿಯೆ ಮತದಾನ ಅವಶ್ಯ ಕರ್ನಾ ಚಾಹಿಯೇ. ಹಮ್ ಶಾಂತಿಪೂರ್ಣ ನಿಷ್ಪಕ್ಷ ಚುನಾವ್ ಕಿ ಲೋಕತಾಂತ್ರಿಕ ಪರಂಪರಾ ಕೋ ಬರ್ಕರಾರ್ ರಖೆಂಗೇ ಔರ್ ಪ್ರತ್ಯೇಕ ಚುನಾವ್ ಮೇ ಧರ್ಮ ನಸ್ಲ ಜಾತಿ ಸಮುದಾಯ ಭಾಷಾ ಆಧಾರ ಪರ್ ಪ್ರಭಾವಿತ ಹುಯೆ ಬಿನಾ ನಿರ್ಭೀಕ್ ಹೋಕರ್ ಮತದಾನ ಕರೆಂಗೇ. ಯುವಾ ಪೀಢಿ ಕೋ ಖಾಸ್ ಕರ್ ಆಗೆ ಆಕರ್ ಅಪ್ನೆ ಅಚ್ಛೆ ಭವಿಷ್ಯ ಕೆ ಲಿಯೆ ವೋಟ್ ಜರೂರ್ ಕರ್ನಾ ಚಾಹಿಯೇ. ಮೇರೆ ಸಾಥ್ ಆಪ್ ಭಿ ದೊಹರಾಯೆ, ಭಾರತ್ ಮಾ ಕಿ ಯಹಿ ಅರಮಾನ್, ಕರೇ ಸಭಿ ಅಪ್ನಾ ಮತದಾನ್, ಭ್ರಷ್ಟಾಚಾರ ತಥಾ ಕುಶಾಸನ್ ಕಾ ನಿದಾನ್, ಕರೇ ಸಭಿ ಅಪ್ನಾ ಮತದಾನ್. ವಾವ್, ಎಷ್ಟು ಚೆನ್ನಾಗಿತ್ತು. ಈ ರೀತಿಯ ರೆಕಾರ್ಡಿಂಗ್ಸ್ ಅನ್ನ ನೀವು ಕೂಡ ಕಳಿಸಬಹುದು. ಹೌದು, ನಿಮ್ಮ ರೆಕಾರ್ಡಿಂಗ್ ಕೇವಲ 1 ನಿಮಿಷದ್ದಾಗಿರಬೇಕು. ಅಂದ್ಹಾಗೆ ಭಾರತಿ, ಈ ರೆಕಾರ್ಡಿಂಗ್ ಗಳನ್ನ ನಮ್ಮ ಕೇಳುಗರು ಎಲ್ಲಿ ಕಳಿಸಬೇಕು, ಹೇಗೆ ಕಳಿಸಬೇಕು ಅನ್ನೋದನ್ನ ಸ್ವಲ್ಪ ತಿಳಿಸ್ಬಿಡಮ್ಮ. ಶ್ರೋತೃಗಳೇ, ನೀವು ವಾಟ್ಸ್ಆಪ್ ಮೂಲಕ ನಿಮ್ಮ ರೆಕಾರ್ಡಿಂಗ್ ಅನ್ನ 9999031950 ಇಲ್ಲಿಗೆ ಕಳಿಸ್ಕೊಡ್ಬಹುದು. ನಮ್ಮ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮ ಶ್ರೋತೃಗಳಿಗೆ ನಿಜಕ್ಕೂ ಇದೊಂದು ಸುವರ್ಣಾವಕಾಶ. ಭಾರತಿ, ಈ ಕಾರ್ಯಕ್ರಮ ಮುಕ್ತಾಯವಾಗೋ ಮುನ್ನ ನಮ್ಮ ಕೇಳುಗರಿಗೆ ಮತ್ತೊಂದು ಮಹತ್ವವಾದಂತಹ ರೋಚಕವಾದಂತಹ ಮಾಹಿತಿಯನ್ನು ನಾವು ಕೊಡಲೇಬೇಕಲ್ವೇ? ನಮ್ಮ ಚುನಾವಣಾ ಆಯೋಗವು ಮತಗಟ್ಟೆಗಳಲ್ಲಿ ನಾರಿ ಶಕ್ತಿಗೂ ಸಹ ಒಂದು ಮನ್ನಣೆಯನ್ನು ನೀಡಿದೆ. ಮಹಿಳೆಯರೇ ನಿರ್ವಹಿಸುವಂತಹ ಪಿಂಕ್ ಬೂತ್ಗಳನ್ನು ಕೂಡ ಚುನಾವಣಾ ಆಯೋಗ ತೆರೆದಿದೆ ಅಲ್ವಾ ಭಾರತಿ? ಸರಿಯಾಗಿ ಹೇಳಿದೆ ಭಾರತ್. ಈ ಪಿಂಕ್ ಬೂತ್ಗಳು ಸಾಮಾನ್ಯ ಬೂತ್ಗಳಿಗಿಂತ ಭಿನ್ನವಾಗಿರುತ್ತವೆ. ಈ ಪಿಂಕ್ ಬೂತ್ಗಳಲ್ಲಿನ ಎಲ್ಲ ನಿರ್ವಹಣೆ ಮಹಿಳೆಯರದ್ದೇ. ಚುನಾವಣಾ ಸಿಬ್ಬಂದಿ ಗುಲಾಬಿ ವಸ್ತ್ರ ಧರಿಸಿದ ಮಹಿಳೆಯರೇ ಆಗಿರುತ್ತಾರೆ. ಇಲ್ಲಿನ ಸುರಕ್ಷತೆ ಜವಾಬ್ದಾರಿ ಮಹಿಳಾ ಸಿಬ್ಬಂದಿಯದ್ದೇ ಆಗಿರುತ್ತೆ. ಇದು ನಿಜಕ್ಕೂ ದೇಶದ ಮಹಿಳೆಯರ ಪಾಲಿಗೆ ಒಂದು ವಿಶೇಷ ತಾನೆ. ಆದ್ರೆ ಇಲ್ಲಿ ಮಹಿಳೆಯರು ಪುರುಷರು ಎಲ್ಲರೂ ಮತದಾನ ಮಾಡಬಹುದು. ಜಾಗೋ ಜಾಗೋ ಅಯ್ಯೋ ಭಾರತಿ, ಮಾತಾಡ್ತಾ ಮಾತಾಡ್ತಾ ಸಮಯ ಸರಿದಿದ್ದೇ ತಿಳಿಲಿಲ್ಲ. ಅಂದ್ಹಾಗೆ ನಮ್ಮ ಶ್ರೋತೃಗಳಿಗೆ ಕ್ವಿಜ್ನಲ್ಲಿ ಭಾಗವಹಿಸೋ ಅವಕಾಶ ಈಗ ಮಾಡ್ಕೊಡ್ಬೇಕಲ್ವಾ? ನಮ್ಮ ಕಳೆದ ಬಾರಿಯ ಪ್ರಶ್ನೆ ಏನಾಗಿತ್ತು ಅಂತ ಸ್ವಲ್ಪ ಹೇಳ್ತೀಯಾ? ನಮ್ಮ ಕಳೆದ ಬಾರಿಯ ಪ್ರಶ್ನೆ, ಸ್ವೀಪ್ನ ಪೂರ್ಣ ರೂಪ ಏನು? ಇದಕ್ಕೆ ಸರಿಯಾದ ಉತ್ತರ ಸಿಸ್ಟಮ್ಯಾಟಿಕ್ ವೋಟರ್ಸ್ ಎಜುಕೇಶನ್ ಅಂಡ್ ಎಲೆಕ್ಟೋರಲ್ ಪಾರ್ಟಿಸಿಪೇಷನ್ ಅಂತ ಹೇಳಿ. ನಮ್ಮ ಅದೃಷ್ಟಶಾಲಿ ವಿಜೇತರು ಒಡಿಶಾ ರಾಜ್ಯದ ಕಿಯೋನ್ಜಾರ್ನ ಗೌರಾಂಗ್ ಚರಣ್ ಜೇನಾ.